ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಅನುಭವಗಳನ್ನು ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದ ಶ್ರೀ ಬಸಯ್ಯ ಎಸ್ಎಚ್ಎಂ ಅವರೊಂದಿಗೆ ಸಂದರ್ಶನ. ಆನಂತರ ಹವಾಮಾನ ವರದಿಯನ್ನು ಕೇಳುವಿರಿ ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಮಗ್ರ ಕೃಷಿ ಪದ್ಧತಿಯ ಅನುಭವಗಳನ್ನು ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದ ಶ್ರೀ ಬಸಯ್ಯ ಎಸ್ಎಚ್ಎಂ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ ಸಾವಯವ ಕೃಷಿಕರು ಮತ್ತು ಸಮಗ್ರ ಕೃಷಿಯಲ್ಲಿ ತೊಡಗಿಕೊಂಡಿರತಕ್ಕಂಥವರು, ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಉತ್ತಮ ಕೃಷಿಕ, ಉತ್ತಮ ತೋಟಗಾರಿಕಾ ಕೃಷಿಕ ಪ್ರಶಸ್ತಿಯನ್ನು ಪಡ್ಕೊಂಡಿರತಕ್ಕಂತಹ ಶ್ರೀಯುತ ಬಸಯ್ಯ SHM ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಬಸಯ್ಯವರೇ. ನಮಸ್ತೆ ಸರ್. ನಮಸ್ತೆ ಬಸಯ್ಯವರೇ. ಸಮಗ್ರ ಕೃಷಿಯಲ್ಲಿ ತಾವು ತೊಡ್ಕೊಂಡಿದ್ದೀರಿ. ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ನಿಮ್ಮನ್ನು ರೈತರು ಹುಡುಕಾಡ್ಕೊಂಡು ಬರ್ತಾರೆ, ಪ್ರತಿಯೊಂದಕ್ಕೂ ಒಂದು ತರಬೇತಿ ಬೇಕು ಅಂತಲೂ ಬರ್ತಾರೆ. ಜೊತೆಗೆ ನೀವು ಔಷಧಿ ಗಿಡಮೂಲಿಕೆಗಳನ್ನು ಸಹಿತ ಬಲ್ಲವರು, ಆ ಒಂದು ನೆಪದಿಂದಲೂ ಸಹಿತ ಜನರು ನಿಮ್ಮಲ್ಲಿಗೆ ಬರ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ಈ ಭಾಗದಲ್ಲಿ ನೀವು ಕೃಷಿ ಮತ್ತು ಕೃಷಿ ಸಂಬಂಧಿತವಾಗಿರ್ತಕ್ಕಂಥ ಒಂದು ಆರೋಗ್ಯದ ವ್ಯವಸ್ಥೆಯಲ್ಲಿ ನೀವೊಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಸಹಿತ ಕಾಣಿಸ್ಕೊಂಡಿದ್ದೀರಿ. ನಮ್ಮ ಈ ಒಂದು ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ತೆ ಸರ್, ನನ್ನ ಹೆಸರು ಬಸವೇಸ್ವಾಮಿ ಅಂತ, ಕಡ್ಡಿರಾಂಪುರ ಸರ್. ಹೌದು ಸರ್. ನಾನು ಸುಮಾರು ಇವಾಗ 16-17 ವರ್ಷದಿಂದ ಸಾವಯವ ಕೃಷಿನೇ ಮಾಡ್ತಿದ್ದೀನಿ ಸರ್. ಹೌದು. ಅದರ ಜೊತೆಗೆ ಅರಣ್ಯ ಸಸಿಗಳು, ನಮ್ಮ ಗದ್ದೆ ಬದುವಿನ ಸುತ್ತ ಅರಣ್ಯ ಸಸಿಗಳು, ತ್ಯಾಗದ ಗಿಡಗಳು ಮತ್ತು ಅವೆಲ್ಲ ಬೆಳೆಸಿನಿ ಸರ್. ಮತ್ತು ನಮ್ಮ ಮನೆಗೆ ಬೇಕಾದ ಹುಂಚೆ ಮರಗಳು ಮತ್ತು ಹಣ್ಣಿನ ಮರಗಳಾಗ ರಾಮ್ ಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ, ಸೀತಾಫಲ, ಇವೆಲ್ಲ ಒಟ್ಟು ಎಲ್ಲವೂ ಒಂದು 4-5 ಗಿಡಗಳು ಹಾಕ್ಕೊಂಡು ತೋಟ ಮಾಡೀನಿ ಸರ್. ಮತ್ತು ಅದ್ರ ಜೊತೆಗೆ ಬಾಳೆ, ಒಂದು 8 ತಳಿ ಬಾಳೆ ಅದಾವೆ ಸರ್. ಕಲ್ಯಾಣಿ ಆಗ್ಬೋದು ಮತ್ತು ಏಲಕ್ಕಿ ಆಗ್ಬೋದು. ಇನ್ನೊಂದು ಕಲ್ಯಾಣಿ ಅಂದರೆ ಕಿಡ್ನಿ ಸ್ಟೋನಿಗೆ ಪಲ್ಯ ಮಾಡ್ಕೊಂಡು ತಿಂತಾರೆ ಸರ್. ಹೌದ್ರಿ. ಎಂಥ ಹಳ್ಳಿದ್ರೆ ಕರೆಕ್ಟವ್ ಅಂತಾರೆ. ಮತ್ತು ಇನ್ನೊಂದು, ಮತ್ತು ಕೇರಳದೊಂದೈತಿ ಸರ್, ಏಲಕ್ಕಿ ಟೈಪೇ ಬರ್ತೈತಿ, ಒಂದು ಗೇಣು ಉದ್ದ ಇರ್ತದೆ ಸರ್, ಅದು ಒಂದು ಐತಿ. ಮತ್ತು ಇನ್ನೊಂದು ಕಮಲಾಪುರ, ಗುಲ್ಬರ್ಗದಲ್ಲಿ ಕಮಲಾಪುರದ ಕೆಂಪು ಬಾಳೆ ಐತೆ ಸರ್. ಅವು ಒಟ್ಟು ಎಷ್ಟು ತಳಿ ಅದಾವೆ ಅಂತಂದು ಒಂದು ಕಲೆಕ್ಟ್ ಮಾಡ್ತಿದ್ದೀನಿ ಸರ್. ಇವಾಗ ಒಂದು 8 ತಳಿ ಸಿಕ್ಕವೆ ಸರ್ ನನಗೆ. 8 ತಳಿ ಬಾಳೆ ಬಾಳೆ ಇದೆ. ಬಾಳೆ ಐತೆ ಸರ್. ಹಾಂ ಹಾಂ. 8 ತಳಿ ಈಗ ನಿಮ್ಮಲ್ಲಿ ಬೆಳೀತಾ ಇದೆ. ನಾವೇ ಗೊನೆ ಬಿಡ್ಲಿದ್ರು ಗಡ್ಡೆ ಬೇಕಂತ ಬರ್ತಾರೆ ಸರ್ ಜನ ಆಸಕ್ತಿ ಇರೋರು. ನಿನ್ನೆ ಗೋಕಾಕಲಿಂದ ಬಂದಿದ್ರು, ಅವ್ರು ಎಲ್ಲರೂ ಒಂದೊಂದು ಗಡ್ಡೆ ಒಯ್ದರು ಸರ್. ಪ್ರತಿಯೊಂದು ಎಲ್ಲ ಹಂಗೆ ಒಟ್ಟು ರೈತರು ಭಾಳ ದೂರ ದೂರಲಿಂದ ಬರ್ತಾರೆ ಸರ್ ವಿಸಿಟಿಂಗ್. ಮತ್ತು ಇಷ್ಟೆಲ್ಲ ನೀವು ಆ್ಯಕ್ಟಿವ್ ಆಗಿ ತೊಡ್ಕೊಂಡಿರೋದಕ್ಕೆ ಹಿನ್ನೆಲೆ ಏನು, ನಿಮಗೆ ಈ ಥರದ ಒಂದು ಫೀಡ್ಬ್ಯಾಕ್ ಎಲ್ಲಿಂದ? ಸರ್ ನಮ್ಮಪ್ಪರ ಇಲ್ಲಿ ಮೊದಲೆಲ್ಲ ಈ ಥರ ಕೊಳೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇದ್ದಿಲ್ಲ, ಬಾವಿ ಇತ್ತು ಸರ್. ಆ ಬಾವಿಲಿಂದ 50 ಲೀಟರ್ ನೀರು ಕೊಡ ಹೊತ್ಕೊಂಡು ಮೆಣಸಿನ ಗಿಡ ಅವೆಲ್ಲ ಬೆಳೆಸಿದ್ರು ಸರ್ ನಾವು ಹುಡ್ರಿದ್ದಾಗ. ಮತ್ತು ಇವಾಗೆಲ್ಲ ಅನುಕೂಲ ಇದಾವಲ್ಲ, ಇದು ಯಾಕೆ ಅಂತಂದೇಳಿ ನಾವು ಈ ಗಿಡ ಹೂ ಮನೆ ಸುತ್ತ ಜೇನು ಪೆಟ್ಟಿಗೆ ಸಲುವಾಗಿ ಮನೆ ಸುತ್ತ 4 ಗಿಡ ಇಟ್ಕೊಂಡು ಫಸ್ಟ್ ನಮ್ಮ ಚಪ್ರ ಇತ್ತು ಸರ್ ಮನೆ ಇದ್ದಿಲ್ಲ, ಆ ಚಪ್ರ ನೆಳ್ಳಿಗಾಗಿ ಒಂದು ಸುತ್ತರ್ದ ಮನೆ ಸುತ್ತ ಗಿಡಗಳು ಹಾಕೊಂಡೆ ನೆಳ್ಳಿಗಾಗಿ. ಬರ್ತಾ ಬರ್ತಾ ನಮ್ಮಪ್ಪ ಅಷ್ಟೆಲ್ಲ ನೀರಿಲ್ದಾಗ ಬೆಳೆಸ್ಯಾರಲ್ಲ ನಾವ್ಯಾಕೆ ಇಷ್ಟು ಅನುಕೂಲ ಐತೆ ಅಂತಂದೇಳಿ ಅಲ್ಲಿದ್ದ ಸಣ್ಣ ಹುಡುಗರಿದ್ದ ಅಲ್ಲಿದ್ದ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಇದೆ. ನಿಮ್ಗೆ ಈಗ ಎಷ್ಟು ವರ್ಷ ವಯಸ್ಸು ಸರ್? ನಮ್ದು 63 ವರ್ಷ. 63 ವರ್ಷ ವಯಸ್ಸು. ನೀವು ಕೃಷಿಯಲ್ಲಿ ಆ್ಯಕ್ಟಿವಾಗಿ ತೊಡಗಿಕೊಂಡಂಥ ವಯಸ್ಸೇನು ಯಾವುದು? ಸರ್ ನಾನು 9th ಸ್ಟ್ಯಾಂಡರ್ಡ್ ಓದಿದ್ದೆ ಸರ್. 9th ಕ್ಲಾಸ್ ಓದಿ? 9th ಕ್ಲಾಸ್ ಓದ್ಗಳೇ ನಮ್ದು ಅಲ್ಲಿಗೆ ಡಿಸ್ಕನೆಕ್ಟಿಂಗ್ ಆಯ್ತು. ಅಲ್ಲಿದ್ದ ನಮ್ದು ಎತ್ತುಗಳಿದ್ವು ಸರ್, ಜೋಡೆತ್ತಿನ ಬಂಡಿ ಇತ್ತು, ಆ ಬಂಡಿಲೇ ಗಾಣ ಹೊಡಿತಿದ್ವಿ, ಕಬ್ಬು ಏರ್ತಿದ್ವಿ, ಕಬ್ಬು ಏರಿ ಮತ್ತೆ ಇಲ್ಲಿ ಕಬ್ಬು ಗಾಣ ಆಡಿ ಮತ್ತೆ ಬೆಲ್ಲ ಏರ್ಕೊಂಡು ಹೋಗ್ತಿದ್ವಿ. ಅವಾಗೆಲ್ಲ ಕಟ್ಟಿಗೆ ಬಂಡಿ ಸರ್, ಇದ್ರಂಗೆ ಟೈರ್ ಬಂಡಿ ಇದ್ದಿಲ್ಲ ಏನಿಲ್ಲ, ಕಟ್ಟಿಗೆ ಬಂಡಿಲೇ ಎಲ್ಲ ಹಾಸ್ಪಿಟ್ಗೆಲ್ಲ ಹೋಗಿದ್ದು ಬೆಲ್ಲ ಹಾಕಿ ಬರ್ತಿದ್ದೆ ಸರ್. ಅವಾಗಲಿಂದ ನಿಮಗೆ ಕೃಷಿ ಒಡನಾಟ ಬೆಳೆದಿದೆ? ಹೌದು ಸರ್. ನಮ್ಮಪ್ಪರ ಕಾಲದಾಗ ಯಾವ ಔಷಧಿ ಏನಿದ್ದಿಲ್ಲ ಸರ್, ಬಂಗಾರ ಕಡ್ಡಿನೆಲ್ಲ ದೊಡ್ಡ ಮೊಸರು ಅಂತ ಇದ್ವು. ನಾವು ಅಪ್ಪಿತಪ್ಪಿ ಒಂದು ಚೀಲ ಒಗೆದು ಇನ್ನೊಂದು ಚೀಲ ಒಗೆದ್ಬಿಟ್ರೆ ನೆಲಕ್ಕೆ ಬಿದ್ದುಬಿಡ್ತಿದ್ವು ನೆಲ್ಲು, ಅಷ್ಟು ಬೆಳೀತಿದ್ವು ಸರ್. ಅವು ಬರ್ತಾ ಬರ್ತಾ ಬರ್ತಾ ಬರ್ತಾ ಈಗ ಲೇಬರ್ ಪ್ರಾಬ್ಲಮ್ ಆಗಿ ಸೋನ ಅವು ಇವು 3 ತಿಂಗಳು ನೆಲ್ಲೆಲ್ಲ ಬಂದ್ರು ಸರ್. ಅಲ್ಲಿದ್ದ ಇವೆಲ್ಲ ಕೆಮಿಕಲ್ 72ರ ಹಿಂದೆ ನಾವು ಇದ್ದಾಗ ಯಾವ ಕೆಮಿಕಲ್ ಔಷಧನೇ ಇದ್ದಿಲ್ಲ ಸರ್. ನಮಗೆ ನೆಲಗದ್ದಿಗೆ ಔಷಧಿ ಬೇಕಂದ್ರೆ ನಮ್ಮ ಗದ್ದೆ ಕುಟ್ರೆಗೆ ಒಂದು ಇದೇ ಸರ್, 3 ಎಣ್ಣಿನ ಕಳ್ಳಿ ಅಂತಾರೆ ಅದಕ್ಕೆ. ನಮ್ಮ ಏರಿಯಾ ಜನೆಲ್ಲ ಅದನ್ನೇ ಗುರುವಾರ ಐತವಾರ ದಿವಸ ಹೋಗಿ ಅದನ್ನ ನೀರಿಗೆ ಕಡ್ದು ಬಿಟ್ಟು ಬರ್ತೇವೆ ಸರ್. ಓಹೋ. ಎಂಥ ಬಡ್ಡೆ ಕೊಳೆ ರೋಗ ಯಾವುದೂ ರೋಗ ಇರೋದಿಲ್ಲ ಸರ್ ನ್ಯಾಚುರಲಾಗಿ. ಮತ್ತು ಪೂರ್ವಕಾಲದಾಗ ಹೊಲಗಳು ಸುತ್ತ ಬದಿ ಕಳ್ಳಿ ಇಡ್ತಿದ್ರು ಸರ್. ಕಳ್ಳಿ ಇಡ್ತಿದ್ರು. ಕಳ್ಳಿ ಇಡ್ತಿದ್ರು ಅಂದರೆ ಅದಕ್ಕಾಗಿ ರೋಗ ನಿರೋಧಕ ಇದಕ್ಕೆ ಬರ್ತದೆ, ಶಕ್ತಿ ಇರ್ತಿತ್ತು, ರೋಗ ನಿರೋಧಕ ಶಕ್ತಿ ಇರ್ತಿತ್ತು ಕಳ್ಳಿ. ಈ ಕಳ್ಳಿ ಮಾಯವಾಗಿಬಿಟ್ಟಿದೆ. ಕಳ್ಳಿ ಕೆಲವೊಂದಲ್ಲಿ ಐತೆ ಸರ್, ಕೆಲವೊಂದು ಕಡೆಗೆ ಅದನ್ನೆಲ್ಲ ಇದು ತೆಗೆದು. ಮತ್ತು ಮನೆಗಳಿಗೆ ನಮ್ಮವೆಲ್ಲ ಮನೆಗಳು ಜಂತಿ ಮನೆಗಳೆಲ್ಲ ಕಳ್ಳಿ ಜಂತಿನೇ ಸರ್ ಅವಾಗೆಲ್ಲ. ಯಾವ ಹುಳ ಬಿಡ್ತಿದ್ದಿಲ್ಲ ಏನು ಬರ್ತಿದ್ದಿಲ್ಲ, ಆ ಥರ ಮನೆಗಳು ಸರ್ ಅವು. ಈಗ ಬರ್ತಾ ಬರ್ತಾ ಚೇಂಜ್ ಆದಂಗೆಲ್ಲ ಕಾಂಕ್ರೀಟ್ ಕಾರ್ಡ್ ಆಗಾಕತ್ತಿತ್ತು. ಮತ್ತು ನಮ್ಮ ಗದ್ದೆಗೆ ಇನ್ನೋರಿಗೆ ಇದೈತೆ ಸರ್ ಗ್ಲೇರೇಸಿಡಿಯಾ, ಸುತ್ತ ಬದುಗಳಿಗೆ ಇಲಿಗಳು ಕಾಟ ಜಾಸ್ತಿ ಅಲ್ಲ, ಇಲಿಗಳಿದ್ರೆ ಹಾವು ಕಾಟ ಜಾಸ್ತಿ ಆಗ್ತೈತಿ. ಒಂದಕ್ಕೊಂದು ಇದಲ್ಲ ಸರ್, ಸುತ್ತ ಬದಿಗೆ ಗ್ಲೇರೇಸಿಡಿಯಾ ಇಟ್ಕೊಂಡ್ರೆ ಗೊಬ್ಬರ ಗಿಡ ಅಂತಾರೆ, ಗ್ಲೇರೇಸಿಡಿಯಾ ಅಂತಾರೆ. ಅವು ನಮಗೆ ನೆಲಗದ್ದೆ ಚೌತ್ನಾಗ ಅದನ್ನ ಕಡ್ದು ಭೂಮಿಗೆ ಹಾಕಿಬಿಡ್ತೀವಿ. ಅದು ಗ್ಲೇರ್ ಶೇಡಿ ಇದ್ರೆ ಆ ಇಲಿಗಳೇ ಒಟ್ಟು ಬರೋದಲ್ಲ ಸರ್. ನೀವು ಓದಿದ್ದು 9th ಕ್ಲಾಸ್. ಹೌದು ಸರ್. ಆದರೆ ನೀವು ಒಂದು ಸಸ್ಯಗಳ ಹೆಸರನ್ನು, ಬೇರೆ ಬೇರೆ ಜಾತಿಯ ಬೆಳೆಗಳ ಹೆಸರನ್ನು ತುಂಬ ಅಚ್ಚುಕಟ್ಟಾಗಿ ಅವುಗಳ ಬಗ್ಗೆ ತಿಳುವಳಿಕೆ ಇದೆ. ಈ ಫೀಡ್ಬ್ಯಾಕ್ ಎಲ್ಲಿಂದ ಬಂತು ಸರ್? ನಮಗೆ ಒಬ್ಬರು ಸಾವಯವ ಕೃಷಿ ಪ್ರೇರಣೆ ಬಂದದ್ದು ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ ಸರ್, ಅದು ಡಾಕ್ಟರ್ ವೀರಣ್ಣ ಅಂತಂದು, ಅವ್ರು ರಿಟೈರ್ಡ್ ಆಫೀಸರ್ ಸರ್. ಅವ್ರು ಬಂದು ಇಲ್ಲಿ ಎರೆಹುಳ ಇವಾಗ 15 ವರ್ಷದಿಂದನೆ ಎರೆಹುಳ ತೊಟ್ಟಿ ಕಾಂಪೋಸ್ಟ್ ಕುಣಿಗಳ ಬಗ್ಗೆ ಅವರೇ ನಿಂತ್ಕೊಂಡು ನಮ್ಮ ಕೂಟ ಮಾಡಿಸಿದ್ರು ಸರ್. ಲೇಯರ್ ಬೈ ಲೇಯರ್ 16 ಲೇಯರ್ ಸಗಣಿ ಎಲ್ಲ ಗೊಬ್ಬರ ಹಾಕಿ 16 ಲೇಯರ್ ಹಾಕಿ ಮುಚ್ಚಿ ತಿಂಗಳಿಗೊಂದ್ಸಲ ಮಲ್ಚಿಂಗ್ ಎಲ್ಲ ಕಲಿಸಿ ಮಾಡಿ 90 ದಿನದಾಗ ಕಾಂಪೋಸ್ಟ್ ಕುಣಿ ರೆಡಿ ಮಾಡ್ತಿದ್ರು ಸರ್. ಅವರು ಎಲ್ಲ ಹೇಳ್ಕೊಟ್ಟು ನಮಗೆ ಮೇನ್ ಸಾವಯವ ಕೃಷಿಗೆ ಪ್ರೇರಣೆ ಅಂದರೆ ಡಾಕ್ಟರ್ ವೀರಣ್ಣ ಸರ್. ಸೊ ಅವರು ಪ್ರೇರಣೆಯಿಂದ ನೀವು ಸಾವಯವ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ. ಅಂದಿನಿಂದ ಇಂದುವರೆಗೂ ನೀವು ರಾಸಾಯನಿಕ ಒಳಸುರಿಗಳನ್ನು ಬಳಕೆ ಮಾಡ್ತಾ ಇಲ್ಲ? ಮಾಡಿಲ್ಲ ಸರ್, ಬಳಕೆ ಮಾಡಿಲ್ಲ. ಏನಿಲ್ಲ ಅಂದ್ರೂ 56 ಟನ್ ಕಬ್ಬು ಬಂದೇ ಬರ್ತದೆ ಸರ್. ಓಹೋ. ಏನು ರಾಸಾಯನಿಕ ಗೊಬ್ಬರಗಳನ್ನು ಹಾಕದೇ ಇದ್ರು ಎಕರೆಗೆ 50-60 ಟನ್ ಬರ್ತದೆ ಸರ್. ಕಬ್ಬು ಕಡಿಯೋರು ಸುತ್ತ ಬಂಡಿಯರು ಅದನ್ನ ಕಬ್ಬು ನೋಡಿ ಚೆನ್ನಾಗಿ ಹುಡ್ಕಂತ ಬರ್ತಾರೆ ಸರ್ ಕಡಿಯಕ್ಕೆ. ಯಾಕಂದ್ರೆ ಅವರಿಗೆ ಎಲ್ಲ ಕ್ಲೀನಾಗಿರ್ತದಲ್ಲ. ಸಣ್ಣ ಟ್ಯಾಕ್ಟ್ರಿ ಇಟ್ಕೊಂಡಿನಿ, ಸಣ್ಣ ಟ್ಯಾಕ್ಟ್ರಲ್ಲಿ ರೋಟೋವೇಟರ್ ಅದನ್ನು ಹೊಡೆದು ಎರೆಹುಳ ಗೊಬ್ಬರ ಹಾಕಿದ್ರೆ ಭೂಮಿನೂ ಸುಮ್ಮನೆ ಎಂಥ ನೆಲ ಒಣಗಿರಲ್ಲ ಸರ್, ಹುಲ್ಲು ಕಿತ್ತಿದ್ರೆ ಅಷ್ಟು ಮೆದು ಬರ್ತದೆ ಸರ್. ಹಾಗಾಗಿ ಕಬ್ಬು ಉತ್ತಮ ಬೆಳೆ ಬರ್ತದೆ ನಿಮಗೆಲ್ಲ. ಈಗ ನಿಮ್ಮ ಪ್ರಕಾರ ಸಮಗ್ರ ಕೃಷಿ ಅಂದರೆ ಏನು? ಒಬ್ಬ ಸಾಮಾನ್ಯ ರೈತ ಸಮಗ್ರ ಕೃಷಿಗೆ ಪರಿವರ್ತಿತನಾಗಬೇಕು ಅಥವಾ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದಾದರೆ ಏನೆಲ್ಲ ಮಾಡಬೇಕು? ಸ್ವಲ್ಪ ಸಣ್ಣ ರೈತರಿಗೆ ಸ್ವಲ್ಪ ತೊಂದರೆನೇ ಐತೆ ಸರ್ ಇದು. ಯಾಕಂದ್ರೆ ಇವಾಗ ಅವರ ಕುಟುಂಬ ನಿರ್ವಹಣೆ ಅದ್ರಾಗೆ ಇರ್ತದೆ ಸರ್. ಇವಾಗ ನಾವು ಸಾವಯವ ಹೋಗ್ಬೇಕಂದ್ರೆ 1-4 ವರ್ಷ ಬೇಕು ಸರ್, ಅದು ಸ್ವಲ್ಪ ಪರಿವರ್ತನೆ ಆಗ್ಬೇಕಂದ್ರೆ. ಆ 3 ವರ್ಷ ತಡ್ಕೊಳ್ಳೋದು ಒಂದು ಇದೇ ಇರೋದಿಲ್ಲ ಸರ್ ರೈತರು ಸಣ್ಣ. ಅದೇ ದೊಡ್ಡ ರೈತರು 10 ಎಕರೆ 20 ಎಕರೆ ಇರ್ತಾರಲ್ಲ, ನಾವು ಏನು ಮಾಡ್ತೀವಿ 1 ಎಕರೆನಾಗಲಿ ನಿಮ್ಮ ಮನೆ ಪೂರ್ತಿ ಮಾಡ್ಕೊಳ್ರಿ ಅಂತ ಹೇಳ್ತೀವಿ ಸರ್. ಹಂಗೆ ಅವರಿಗೆ ಸ್ವಲ್ಪ ಚೇಂಜ್ ಆದಂಗೆಲ್ಲ ಅವರೇ ಚೇಂಜ್ ಹಾಕ್ಯಂತ ಬರ್ತಾರೆ ಸರ್. ಇವಾಗ ನಾನು ಒಂದು 8-10 ಮಂದಿ ರೈತರು ಇದ್ದಾರೆ ಸರ್, ಅಂದರೆ ಸ್ವಲ್ಪ 10 ಎಕರೆ ಇದ್ದಾರೆ 20 ಎಕರೆ ಇದ್ದಾರೆ, ಸ್ವಲ್ಪ ನಮ್ಮ ಮಾತು ಕೇಳಂತಾರೆ, ಇಲ್ಲ ನೀವು ಇಷ್ಟೆಲ್ಲ ಮಾಡಿ ಸಾರ್ಥಕೆಯಿಂದ ನೀವು ಮಾರ್ಕೆಟ್ನ ತಂದು ತಿಂದ್ರೆ ಏನು ಉಪಯೋಗ, ನಿಮ್ಮ ಮನೆ ಪೂರ್ತಿನ ನೆಲ್ಲ ಆಗಲಿ ಬೆಳ್ಕೊಳ್ರಿ ಅಂತಂದೇಳಿ ಭಾಳ ಜನ ಬೆಳ್ಕೊಂತಾರೆ ಸರ್. ಇವರು ಅವ್ರ ಮೊನ್ನೆ ಅನ್ನಪೂರ್ಣಮ್ಮ ಅಂತ ಇದ್ದಾಳೆ ಇಲ್ಲಿ ಹೊಸಪೇಟೆ ಅವ್ರದ್ದು ಪ್ರಾಪರ್, ಇಲ್ಲಿ ಮನೆಯಾಗೆಲ್ಲ ಗದ್ದೆಗಳು ಕಟ್ಕೊಂಡ್ರು ಸರ್, ಮನೆ ರೂಮ್ಗೆ ಮಾಡಿ ಬಂಗಾರ ಕಡ್ಡಿನೆಲ್ಲ ಹಾಕ್ಯಾರ. ಹೋದ್ಸಲ ರಾಜಮುಡಿ ಹಾಕಿದ್ರು, ಮತ್ತೆ ರೆಡ್ ರೈಸ್ ಹಾಕಿದ್ರು. ಒಂದು ವರ್ಷ ಭಾಳ ಇಳುವರಿ ಕಮ್ಮಿ ಆಯ್ತು ಸರ್ ಅವ್ರಿಗೆ. ಇವಾಗ ಅವ್ರಿಗೆ 3-4 ವರ್ಷ ಆಯ್ತಲ್ಲ, ಇವಾಗ ನಾವು ಅಷ್ಟು ಮಾಡಿಬಿಡೋಣ ಅನ್ನೋ ಲೆಕ್ಕಕ್ಕೆ ಬಂದಾರ ಸರ್. ಅಂದರೆ ಕುರಿ ಗೊಬ್ಬರ ಗಿರಿ ಗೊಬ್ಬರ ಎಲ್ಲ ಏರಿಸಿ ಪ್ರಿಪೇರ್ ಮಾಡಿದ್ರು ಸರ್, ನಾನು ಹಿಂಗೆ ಹೇಳ್ತೀನಿ ಹಂಗೆ ಮಾಡಿದ್ರು. ಇವಾಗ ಬಂಗಾರ ಕಡ್ಡಿನೆಲ್ಲ ಹಾಕ್ಯಾರ ಸರ್, ಒಂದು ಇನ್ನೂ ಹಚ್ಚಿ ಒಂದು 3 ತಿಂಗಳೆಲ್ಲ ಅಲ್ಲೇ ಒಂದು 3 ಅಡಿ ಮೇಲೆ ಐತೆ ಸರ್ ಗದ್ದೆ. ಏನೇನಕ್ಕೆ ಒಂದು ತಟಗು ಫರ್ಟಿಲೈಸರ್ ಹಾಕಿಲ್ಲ. ಅವರು ಎಲ್ಲೇನೋ ಮೀಟಿಂಗ್ನ ಕರೆದ್ರೆ ಸ್ವಾಮಿಯವ್ರು ಬಂದಮೇಲೆ ನಮ್ಮದು ರೈತಕ್ಕೇ ಚೇಂಜ್ ಆಗ್ತಂತ ಹೇಳ್ತಾರೆ ಸರ್. ಸಾಕಷ್ಟೇ ನಮಗೆ ಆ ಖುಷಿ, ರೈತರಿಗೆ ಖುಷಿನೇ ಬೇರೆ ಸರ್. ನೀವು ಈ ಭಾಗದಲ್ಲಿ ಸಾವಯವ ಕೃಷಿ ಮಾಡಬೇಕನ್ನೋರಿಗೆ ಒಂದು ಸಂಪನ್ಮೂಲ ವ್ಯಕ್ತಿಗಳಿದ್ದಾಗಿದ್ದೀರಿ, ಇಲ್ಲಿಗೆ ಬರುವಂಥ ರೈತರಿಗೆ ಅಥವಾ ನಿಮ್ಮನ್ನು ಅಥವಾ ನೀವು ನಿಮ್ಮನ್ನು ಯಾರಾದರೂ ಕರೆಸ್ಕೊಂಡ್ರೆ ಅಲ್ಲಿಗೂ ನೀವು ಹೋಗಿ ತರಬೇತಿಯನ್ನು ಕೊಡ್ತಾಯಿದ್ರಿ ಸರ್. ಈ ತರಬೇತಿಗಳು ಚಟುವಟಿಕೆಗಳು ಯಾವಾಗಲಿಂದ ಶುರುವಾಗಿದ್ದಾವೆ ಸರ್? ನಾನು ಜೇನು ಸಾಕಾಣಿಕೆ ಮಾಡ್ತಿದ್ದೇನೆ ಸರ್. ಜೇನು ಸಾಕಾಣಿಕೆ ಮಾಡಿದ ಇವಾಗ ನಮ್ಮ ಬಳ್ಳಾರಿ ಜಿಲ್ಲೆದ ಯಾರಿದ್ದಿಲ್ಲ ಸರ್. ಫಸ್ಟ್ ಜೇನು ಸಾಕಾಣಿಕೆ ಮಾಡಿದ್ದು 15 ವರ್ಷದಿಂದ ನಾನೇ. ಫಸ್ಟ್ 2 ಭಾಗ ತೋಟಗಾರಿಕೆ ಇಲಾಖೆ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು ಸರ್. ಎಲ್ಲಿ ಆಗಿತ್ತು ಇದು? ಅದು ಮೇಟಿಗುರಿಕೆ ಅಂತ ಸರ್, ಹಿರಿಯೂರ ಹತ್ರ ಶಾಂತಿವರಯ್ಯ ಅಂತಂದು ಅವರು ರಿಟೈರ್ಡ್ ಆಫೀಸರ್ ಸರ್. ಅವರು ಜೇನು ಕೃಷಿ ಮಾಡಿ ನಮಗೆಲ್ಲ ಜಾಯಿಂಟ್ ಡೈರೆಕ್ಟರ್ ಎಲ್ಲ ಬಂದು ಇಲ್ಲೇ ಒಂದು ಮೀಟಿಂಗ್ ಮಾಡಿದ್ದೀವಿ ಸರ್, ಜೇನು ತರಬೇತಿ ಕಾರ್ಯಕ್ರಮ. ಅಲ್ಲಿದ್ದ ನಾವು 2 ಭಾಗದಿಂದ ಚಾಲು ಆಗಿದ್ದು ಇವಾಗ 15 ವರ್ಷದಿಂದ ಸುಮಾರು ರೈತರನ್ನ ನಾನು ನಮ್ಮ ಗುರುಸ್ಥಾನ ನೋಡ್ತಾರಲ್ಲ ಅದಕ್ಕಿಂತ ಖುಷಿ ಇನ್ನೇನಿಲ್ಲ ಸರ್. ಅಂದರೆ ಜೇನು ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀರಿ? ಹೌದು ಸರ್. ಜೇನು ಇವಾಗ ನೋಡ್ರಿ, ನಂದಿಪುರ ಅಲ್ಲಿ ಮಠಕ್ಕೆ ಅಜ್ಜಾರ್ ತಕ್ಕ ಹೋಗಿದ್ವಿ ಮೊನ್ನೆ, ಅಲ್ಲಿ ಒಂದು 20 ಭಾಗ ಸಿಕ್ತೀವಿ. ಮತ್ತು ನಮ್ಮ ಹೊಸಪೇಟೆ ಐಆರ್ ಆಫೀಸರ್ ಸುತ ಭಾಳ ಪ್ರೀತಿಯಿಂದ ಜೇನು ನಮಗೊಂದು 2 ಭಾಗ ಬೇಕಂದ್ರೆ ಅವರಿಗೆ ಕೊಟ್ಟು ಮೊನ್ನೆ ಜೇನು ತುಪ್ಪ ತಿನ್ನಿಸಿದ್ಕೆ ಅವರು ಖುಷಿಯಾಗಿ, ಮತ್ತೆ ಸರ್ ಡಿ ಸಿ ಸಾಹೇಬ್ರಿಗೆ ಅಲ್ಲಿ 2 ಭಾಗ ಇಟ್ಟು ಬಂದಿ ಸರ್. ಒಟ್ಟು ಇಂಥದ್ದು ಒಟ್ಟು ಅದ್ರ ಬಗ್ಗೆ ಆಸಕ್ತಿ ಇರೋರು ಭಾಳ ಜನ ಬರ್ತಿರ್ತಾರೆ ಸರ್. ಜೇನು ಸಾಕಾಣಿಕೆ ಎಲ್ಲಿ ಅಂದ್ರಲ್ಲಿ ಸುಲಭವಾಗಿ ಮಾಡ್ಬೋದು ಸರ್? ಮನೆಯಲ್ಲಿ ಲೈಟ್ ಬೆಳಕು ಒಂದು ಇಲ್ಲದಂಗೆ ಎಲ್ಲಿಯಾದರೂ ಮಾಡ್ಬೋದು ಸರ್. ಲೈಟ್ ಬೆಳಕು ಅದಕ್ಕೆ ಲೈಟ್ ಬೆಳಕಿಗೆ ಏನಾಗ್ತದೆ, ಚಿಟ್ಟೆ ತಳಿಯಲ್ಲ ಸರ್, ಇವು ಅಟ್ರಾಕ್ಷನ್ ಆಗಿ ಲೈಟ್ ಬೆಳಕಿಗೆ ಹೋಗಿ ಸಾಯ್ತವೆ ಅವು. ಈ ಹುಳುಗಳು ಹೋಗ್ಬಿಡ್ತಾರೆ ಜೇನುಗಳು? ಅದು ಏನು ದೊಡ್ಡ ಹೆವಿ ವರ್ಕ್ ಅಲ್ಲ ಏನಿಲ್ಲ, ಅದನ್ನು ಡೀಪಾಗಿ ಕಲ್ತ್ಕೊಂಡ್ಬಿಟ್ರೆ ಜೇನು ಸಾಕಾಣಿಕೆ ಅಂತ ಇದು ಯಾವುದಿಲ್ಲ ಸರ್, ಸೂಕ್ಷ್ಮ ಕೆಲಸ ಅಷ್ಟೇ ಅದು. ಅದನ್ನು ಅಡಿಮಣೆ ಕ್ಲೀನ್ ಮಾಡೋದು, ಮತ್ತು ಅದ್ರಾಗ 4-5 ತಳಿ ಹುಳ ಇರ್ತದೆ ಸರ್, ಗಂಡು ಹುಳ, ರಾಣಿ ಹುಳ, ವರ್ಕರ್ಸ್, ಅದ್ರಾಗ ಒಂದು ಇಂಜಿನಿಯರ್ ಇರ್ತೈತಿ. ಆ ಹುಳ ಹೆಂಗೆ ಡೈರೆಕ್ಷನ್ ಕೊಡ್ತೈತೆ ಆ ಡೈರೆಕ್ಷನ್ ಮುಖಾಂತರ ಹೋಗಿ ಆ ಮಕರಂದ ಪೋಲನ್ ಎಲ್ಲ ತಮ್ಮಿರ್ತಾವೆ. ಜೇನು ಪೆಟ್ಟಿಗೆ ಒಂದು ಇಟ್ಟರೆ ಅದರ ಕಲಿಯೋದೇ ಭಾಳ ಐತೆ ಸರ್. ನಾವು ರೈತರು ನೀವು ಹೇಳಿದ್ರಿ, ಗಂಡುಳ, ಹೆಣ್ಣುಳ, ಆಳು ಹುಳುಗಳು, ಇಂಜಿನಿಯರ್ ಇರ್ತಾರೆ ಅದು ಹೆಂಗೆ? ಅದು ಒಂದು ಇಂಜಿನಿಯರ್ ಅದು ಬಾಕ್ಸ್ ಓಪನ್ ಮಾಡಿ ನೋಡಿದರೆ ಒಳಗೆ 8 ಆಕಾರದಾಗ ಡ್ಯಾನ್ಸ್ ಆಡ್ತಿರ್ತಾರೆ ಸರ್. ಒಂದು ಅದು ಅದು ಹೆಂಗೆ ರೌಂಡ್ ಹೊಡಿತಿರ್ತೈತೆ ಹಂಗಂಗೆ ಗೂಡು ಕಟ್ಕೊಂತ ಹೋಗ್ತಾರೆ ಸರ್. ಒಂದು ಹುಳ ಡೈರೆಕ್ಷನ್ ಮಕ್ಕಂತ ಹೋಗ್ತಾರೆ ಸರ್. ಇಂಜಿನಿಯರ್ ಇದ್ದಂಗೆ. ಗಂಡು ಹುಳ ಅಂದರೆ ಒಂದು 8-9 ದಿವಸ ಸರ್ ಜೀವ. ಹೌದಾ? 9 ದಿನದಾಗ ಸಾಯ್ತಾವೆ ಸರ್. ಅಂದರೆ ಅಲ್ಲಿ ಸೋಮಾರಿಗಳಿಗೆ ಆ ಜೇನು ಪೆಟ್ಟಿಗೆಗೆ ಇರೋಕೆ ಅರ್ಹತೆನಿಲ್ಲ ಅಂತ. ಅವನು 9 ದಿವಸ ಆದಿಂದೆ ರಾಣಿ ಜೊತೆಗೆ ಕೂಡಿ ಮೇಲೆ ಆಕಾಶಕ್ಕೆ ಹೋಗಿ ಕೂಡಿ ಬಂದು ರಾಣಿ ಒಳಗೆ ಗೂಡು ಸೇರಿತಂದ್ರೆ ಆಯ್ತು, 3 ವರ್ಷ ಆದರೆ ರಾಣಿ ಕುಟುಂಬ ಬಿಟ್ಟು ಹೊರಗೆ ಹೋಗೋದಲ್ಲ ಸರ್, ಅಲ್ಲೇ ಇರ್ತದೆ. ಅಲ್ಲೇ ಇರ್ತದೆ ಸರ್. ಅದು 1 ದಿನಕ್ಕೆ 1,500 ರಿಂದ 2,000 ಮೊಟ್ಟೆ ಇಡ್ತದೆ. ಮೊಟ್ಟೆ ಇಡುತ್ತೆ. ಸಹಾಯ ತಗೊಂಡು ಮೊಟ್ಟೆ ಇಟ್ಕೊಂಡು ಹೋಗೋದು. ಅದು ಸಂತಾನೋತ್ಪತ್ತಿ ಕೆಲಸದಲ್ಲಿ ರಾಣಿ ತೊಡ್ಕೊಳ್ತಾರೆ ಯಾವುದಿಲ್ಲ ಸರ್. ಅದಕ್ಕೆ ಎಸ್ಕರ್ಟ್ ಸೆಕ್ಯೂರಿಟಿ ಕೊಡ್ತಾರೆ ಸರ್. ಜಡ್ ಅಂದರೆ ಆ ಹುಳ ತಟ್ಟಿಗಳಿಗೆ ಎಲ್ಲೇನೋ ಓಡಾಡ್ಬೋದು, ಹಂಗೆ ದಾರಿ ಬಿಟ್ಕೊಂತ ಹೋಗ್ತಾರೆ ಸರ್. ಎಲ್ಲ ಹುಳ ಅಂಡರ್ಸ್ಟ್ಯಾಂಡಿಂಗ್. ಓಹೋ, ರಾಣಿ ಹುಳ ಎಲ್ಲೇ ಓಡಾಡಿದ್ರು? ಎಲ್ಲಿ ಓಡಾಡಿದ್ರೆ ಅದು ಅದು ಹೆಂಗೆ ರಾಣಿ ಎಲ್ತಾಗಿರ್ತೈತಿ, ವರ್ಕರ್ಸ್ ಹುಳ ಅಷ್ಟು ಶೈನಿಂಗ್ ಇರ್ತಾವೆ ಸರ್. ನಮಗೆ ಆ ಹುಳ ಅರ್ಬಟ ಮಾಡಿ ಗರಿ ಗರಿ ಗರಿ ಗರಿ ಹಿಂಗೆ ಅರ್ಬಟ ಮಾಡಿ ಅಂದರೆ ರಾಣಿ ಹೋಗ್ಬಿಟ್ಟೈತಿ, ಇದ್ರ ಏನೋ ಡ್ಯಾಮೇಜ್ ಆಗೈತೆ ಅಂತ ನಮಗೆ ಅರ್ಥ ಆಗ್ತದೆ ಸರ್. ಆ ಹುಳ ಎಷ್ಟು ಆ್ಯಕ್ಟಿವ್ ಆಗಿ ಚುರುಕಾಗಿ ಕೆಲಸ ಮಾಡ್ತಂದ್ರೆ ಅದ್ರ ರಾಣಿ ಎಲ್ತಾಗೈತೆ ಅಂತ ನಮ್ಗೆ ಹೊರಗೆ ನಿಂತ್ಕೊಂಡು ನೋಡಿ ಹೇಳ್ಬೋದು ಸರ್. ರಾಣಿ ನಿಷ್ಕ್ರಿಯಳಾಗಿದ್ದಾಳೆ ಅಂದರೆ ಜೇನು ಕಟ್ಟೋದು ಕಷ್ಟ? ಕಷ್ಟ ಸರ್, ಅದೇ ಹುಳನೇ ಒಂಥರ ಅಟ್ಯಾಕ್ ಮಾಡೋಕೆ ಕಡಿಯೋದು ಅದೆಲ್ಲ ಮಾಡಿ ಈ ಥರ ಮಾಡಿಬಿಡ್ತು ಬೇರೆ ಹುಳುಗಳು ಸಿಟಿ ಬರ್ತದೆ ಸರ್. ಓಹೋ, ಅದು ನಮಗೆ ಆ ಹೆಲ್ತಿ ನೋಡ್ಬೇಕಂದ್ರೆ ವರ್ಕರ್ಸ್ ಮೇಲೆ ರಾಣಿ ಹೆಲ್ತಾಗೈತೆ ಅಂತ ನೋಡ್ಕೊಂಬಿಡ್ಬೋದು ಸರ್, ಹೊರಗೆ ನಿಂತ್ಕೊಂಡು ಅಬ್ಸರ್ವ್ ಮಾಡಿ. ಇದ್ರ ಬಗ್ಗೆ ಎಷ್ಟು ದಿನ ತರಬೇತಿ ಆಯಿತು ನಿಮಗೆ ಸರ್? ನಮಗೆ ಒಂದು ವಾರ ಕೊಟ್ಟಿದ್ರು ಸರ್. ಗುರುಮೂರ್ ಸರ್ ಇದ್ರು ತೋಟಗಾರಿಕೆ ಇಲಾಖೆ, ಅವ್ರು ರಿಟೈರ್ಡ್ ಆದ್ರು ಮೊನ್ನೆ ಸಾಹೇಬ್ರು. ಅವರು ನಮ್ಮನ್ನು ಟ್ರ್ಯಾಕ್ಸ್ನ ಕರ್ಕೊಂಡೋಗಿ 8-10 ಮಂದಿನ ಕರ್ಕೊಂಡೋಗಿದ್ದಾರೆ ಸರ್. ಹತ್ತು ಮಂದಿ ಒಂದ್ ವಾರ ಇತ್ತು ಸರ್ ಟ್ರೈನಿಂಗ್. ಅಂದ್ರೆ ಎಲ್ಲಿ ನ್ಯಾಚುರಲ್ ಜೇನ್ ಇರ್ತಾವೋ ಅದನ್ನ ಬಿಡಿಸೋದು, ಬಾಕ್ಸಿಗೆ ಹಾಕೋದು, ಮತ್ತೆ ಪೆಟ್ಟಿಗೆ ಜೇನ ರಾಣಿ ಹಿಡ್ದು ತೋರ್ಸೋದು, ಮತ್ತೆ ಹೆಜ್ಜೆನ್ ಬಿಡಿಸೋದು ಸುತ್ತ ತೋರಿಸಿದ್ರು ಸರ್. ಹೆಜ್ಜೆನ ನಾವು ಇಲ್ಲೆಲ್ಲ ಹೊಸಪೇಟೆ ಕಾಲೇಜ್ನಾಗ ಅಲ್ಲೆಲ್ಲ ಹೆಜ್ಜೆನ ಇಡ್ತಿರ್ತಾವ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಕೊಡ್ತಾವ ಅಂತಾರಲ್ಲ, ಮತ್ತೆ ಹೋಟ್ಲ ಅವರೇ ಜೀಪ್ ತಗೊಂಡು ಕರ್ಕೊಂಡು ಹೋಗ್ತಾರೆ ಸರ್. ನಾವು ಏನ್ ಮಾಡ್ತೀವಿ, ಅದು ಗೋಣಚೀಲಗಳು ತಗೊಂಡೋಗ್ತೀವಿ, ಗೋಣಚೀಲ ತಗೊಂಡು ಕಟ್ಕೊಂಡು ಬಂದು ಬೇರೆ ತೋಟಗಳಿಗೆ ಬಿಟ್ಟು ಬಂದ್ಬಿಡ್ತೀವಿ ಸರ್. ಅವನು ಹೆಜ್ಜೆನ ಅಂದ್ರೆ ಅದ್ರ ತಕ್ಕ ಈಗ ನಿಮ್ಮ ಪರಿಸರದಲ್ಲಿ ಇರೋ ಜೇನುಗಳು ನಿಮ್ಮ ಕಂಟ್ರೋಲ್ನಲ್ಲಿ ಇರ್ತವೆ, ಬೇರೆ ಪರಿಸರದಲ್ಲಿ ಇರ್ತಕ್ಕಂಥ ಜೇನುಗಳು ಅದಕ್ಕೊಂದು ವ್ಯವಸ್ಥಿತ ಮಾಡೇ ಹೋಗ್ಬೇಕು ಸರ್. ಹಂಗೆ ಹೆಂಗ್ ಬೇಕಂಗ ಹೆಜ್ಜೆನ ತಂಟಕ್ಕೆ ಹೋಗಕ್ಕೆ ಬರೋದಿಲ್ಲ ಸರ್. ಹೇಗೆ ಅಂತ, ಅದು ಒಂದು ಗಿಡ ತಪ್ಪಲೆ ಸರ್, ಅದು ತಪ್ಪಲೆ ಸ್ವಲ್ಪ ಬಟ್ಟೆ ಕಾಟನ್ ಬಟ್ಟೆಗೆ ಸುತ್ತಿ ಸ್ವಲ್ಪ ಲೈಟಾಗಿ ಹೋಗಿ ಕೊಟ್ಬಿಟ್ರೆ ಮೊಬ್ಬು ಬಂದ್ಬಿಡ್ತಾವೆ ಸರ್. ಆ ಮೊಬ್ಬು ಬಂದಾಗ ಗೊಂಚಿಲ್ದಾಗ ಆ ತಟ್ಟೆಲ್ಲ ಕೈಲಿದ್ದೇನೆ ಹುಳನ ಹೆಂಗೆ ಬಾಚಿ ಗೊಂಚಿಲ್ದಾಗ ಹಾಕ್ಯಬೋದು ನಾವು. ಏನು ಮಾಡೋಲ್ಲ ಸರ್, ಏನು ಮಾಡಲ್ಲ, ಏನು ಮಾಡಲ್ಲ. ಅವು ಮತ್ತೆ ತೋಟಗಳಿಗೆ ಸಂತತಿ ನಾಶ ಆಗ್ಬಾರ್ದಂತ ನಾವು ಅವೇರ್ನೆಸ್ ಮೂಡಿಸ್ತೀವಿ ಸರ್. ಹೆಜ್ಜೇನ ಆಗ್ಬೋದು, ಈ ಜೇನ ಆಗ್ಬೋದು, ಯಾವ ಒಕ್ಕಲೇಬಿಸ್ಬೇಡ್ರಿ, ಜೇನು ಹುಳನ ಬೆಂಕಿ ಹಚ್ಬೇಡ್ರಿ ಅದೆಲ್ಲ ಹೇಳಿ. ಇವಾಗ ಇಲ್ಲಿ ಕಬ್ಬು ಕಡಿತಾರೆ ಸರ್, ಇವಾಗ ಒಂದು ವರ್ಷದ ಕಬ್ಬು ಆಗಿರ್ತದೆ, ಕಬ್ಬನಾಗೆಲ್ಲ ಇಟ್ಬಿಟ್ಟಿರ್ತಾವೆ ಅವ್ರು, ಎರಡು ಮೂರು ಟನ್ ಕಬ್ಬು ಕಡಿಯೋದೇ ಬಿಟ್ಟು ಓಡಿಬಿಡ್ತಾರೆ. ಅವಾಗ ನನಗೇನು ಕಲೆ ಬೀಳ್ತಾರೆ, ಭಯ ತತ ಬಿಡಿಸ್ಕೊಡು ಬಿಡಿಸ್ಕೊಡ್ರಿ ಅಂತಂದು ಎಲ್ಲ ರೈತರಿಗೆ. ರೈತರಿಗೆ ಅಂದ್ರೆ ದುಡ್ಡೇ ಅಂತ ಅಣ್ಣಲ್ಲ ಸರ್, ಈ ಹೆರಿಟೇಜ್ ಹೋಟ್ಲ ಇವತ್ತು ಎರಡು ವರ್ಷ ರೂಪಾಯಿ ಕೊಡ್ತಾರೆ ಸರ್, ಅವ್ರಿಗೆ ಕರ್ಕೊಂಡೇ ಕರ್ಕೊಂಬಂದ್ಬಿಡ್ತಾರೆ ಸರ್. ಈಗ ಒಂದು 10 ನಿಮಿಷ ಕೆಲಸ ಆಗೋದಿಲ್ಲ. ಜೇನು ಸಂತತಿಯಿಂದ ಪ್ರಕೃತಿಗೆ ಯಾವ ರೀತಿ ಲಾಭ? ಸರ್ ಒಂದು 20% ಇಳುವರಿ ಜಾಸ್ತಿ ಆಗ್ತದೆ ಸರ್. ಜೇನು ಪರಾಗಸ್ಪರ್ಶದಿಂದ ತೆಂಗ್ ಆಗ್ಬೋದು, ಅಡಿಕೆ ಆಗ್ಬೋದು, ನೆಲ್ಲ ಆಗ್ಬೋದು. ಈಗ ಆ ಜೇನುಳ ಇಲ್ಲಾಂದ್ರೆ ಮನುಷ್ಯನ ಸಂತತಿನೇ ಇಲ್ಲ ಸರ್. ಅದು ಒಂದು ನೇಚರ್ ನಮಗೆ ರೈತರಿಗೆ ಗೊತ್ತಾಗೋದಿಲ್ಲ, ಏನು ಗೊತ್ತಾಗಲ್ಲ, ಒಳಗೆ ಪರಿಸರದಾಗ ಏನು ನಡೀತೈತೆ ಅಂತಂದು ಗೊತ್ತಾಗಲ್ಲ ಸರ್. ಅದು ಆಳವಾಗಿ ಇಳಿದ್ಮೇಲೆ ಅದ್ರ ಬಗ್ಗೆ ಗೊತ್ತಾಗ್ತದೆ ಸರ್. ಜೇನು ಸಂತತಿ ಇರೋದಕ್ಕಾಗಿ ನಮ್ಮ ಜೀವ ಇನ್ನೂವರೆಗೆ ಉಳಿತೈತೆ ಅಂತ ಹೇಳ್ಬೋದು ಸರ್. ಅದು ಅದನ್ನು ಎಷ್ಟು ಕಾಪಾಡ್ತೀವಿ ನಮಗೆ ಅಷ್ಟು ಆರೋಗ್ಯ. ಯಾಕಂದ್ರೆ ಇವಾಗ ದ್ರವ ರೂಪದ ಬಂಗಾರ ಅಂತಾರೆ ಜೇನು, ಬರೀ ಜೇನು ತುಪ್ಪದಿಂದ ಅಲ್ಲ ಸರ್, ಜೇನು ಮೇಣದಿಂದ ಜೆಂಡು ಬಾಂಬು, ವ್ಯಾಜಿಲಿನ್ನು, ಅರ್ಥ ಬಾಂಬು, ಲಿಪ್ಟಿಕ್ ಎಲ್ಲ ಮಾಡ್ತದ್ರಿ ಸರ್. ಹೌದು, ನೀವು ತಯಾರು ಮಾಡ್ತಿದ್ರೆ? ಪ್ರಯತ್ನ ಮಾಡಿ ಸರ್, ಮಾಡಿವಿ, ಸಕ್ಸಸ್ ಆಗಿದೆ ಸರ್. ಅದು ಅದೆಲ್ಲ ಮಾರ್ಕೆಟಿಂಗ್ ಎಲ್ಲ ಹೇಗೆ? ಮಾರ್ಕೆಟ್ ಇಲ್ಲ ಸರ್, ಯಾರು ಗೆಸ್ಟ್ ಬಂದ ತೋರಿಸಿದ್ರೆ ಏ ನನಗಿರಲ್ಲ ನಿನಗಿರಲ್ಲ ಅಂತ ಹೋಯ್ತಾರೆ. ನಾವು ಎಲ್ಲಿ ನಂದು ನೆಲಗದ್ದೆ ಬೈತೀನಿ ಸರ್, ಇಲ್ಲೆಲ್ಲ ಒಂದ್ಸಲ ಗದ್ದೆ ಅಚ್ಚುಕಟ್ಟು ಹಾಕಕ್ಕಂದ್ರೆ 30-35 ಸಾವಿರ ರೂಪಾಯಿ ಬರ್ತದೆ ಸರ್. ಸಸಿ ನಾಟಿ ಮಾಡಿ ಗದ್ದೆ ಹಚ್ಚಿ ಹೊರಗೆ ಬಂದ್ರೆ 35 ಸಾವಿರ ರೂಪಾಯಿ ಬರ್ತದೆ ಸರ್. ನಮ್ದು ಹಂಗಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಟ್ರ್ಯಾಕ್ಟ್ರಿ ಕೂರಿಗೆ ಬಿತ್ತದು ಎಲ್ಲ ಬಂದವು ಸರ್. ನಂದು 1.5 ಎಕರೆ ನೆಲ ಗದ್ದೆ ಬಿತ್ತಿದ್ರೆ 700 ರೂಪಾಯಿ ಆಗಿದೆ ಸರ್. 700 ರೂಪಾಯಿ ಅಂದ್ರೆ 9 ಇಂಚ್ ಅದು ಎಷ್ಟು ಲೈನಿಗೆ ಆಗ್ತದೆ ಅಂದ್ರೆ ಒಂದೊಂದೇ ಕಾಳಕ್ಕೆ ಅಂತ ಹೋಗ್ತದೆ ಸರ್. ಎರಡು ಕಳೆ ನಾವು ತೆಗೆಸಿಬಿಟ್ರೆ ಆಗೈತೆ ಸರ್. ಫಸ್ಟ್ ಕಳೆ ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಭಾಳ ತೊಂದರೆ ಆಗ್ತದೆ ಸರ್. ಅದು ನೀವು ಸಾವಯವ ಕೃಷಿ ಮಾಡ್ತಾ ಇದ್ರಿ? ಹೌದು ಸರ್. ಈಗ ಯಾವುದೇ ಬೆಳೆಗೆ ಸಸ್ಯವರ್ಧನೆಗೆ ಅಥವಾ ಬರುವ ರೋಗಗಳ ನಿಯಂತ್ರಣ ಮಾಡೋದಕ್ಕೆ ಯಾವ ರೀತಿಯ ಔಷಧಿಗಳನ್ನು ನೀವು ತಯಾರು ಮಾಡ್ತೀರಾ ಸರ್? ಫಸ್ಟ್ನೇ ವರ್ಷ 2 ವರ್ಷ ಸ್ವಲ್ಪ ರೋಗಗಳು ಅಟ್ಯಾಕ್ ಆಗ್ತಾವೆ ಸರ್. ಅದಷ್ಟು ನಂದು ನೆಲಗದ್ದೆ ಹಚ್ಚಿದ್ದೆ ಸರ್, ಫಸ್ಟ್ನೇ ಬೆಳೆ ಕೂರಿಗೆ ಭತ್ತ ಮಾಡಿದಾಗ ಅದು ಸುಳಿ ಕಾಂಡ ಕೊರೆ ಹುಳ ಬಂತು. ಆದರೂ ನಮ್ಮ ಔಷಧ ಅಂಗಡಿ ನಮಗೆ ಭಾಳ ಮೊದಲಿಂದನೂ ಸೀಪಕ ಕಂಪ್ನಿಯವರೆಲ್ಲ ಪರಿಚಯ ಇಲ್ಲ ಸರ್. ತಥಾ ಇದು ಔಷಧ ಕೆಡಿಸ್ಕೊಬೇಡ, ಎಂಥ ಗದ್ದೆ ಐತಿ ಹೊಡಿ ಹೊಡಿ ಅಂದ್ರೆ ನೋಡಪ್ಪ 10 ಚೀಲ ಆಗೋದಕ್ಕೆ ಮನೆಗೆ ಹಾಕಿರೋದು, ನಾನು ಮಾರೋಕ್ಕಲ್ಲ, ಅದು ಎಷ್ಟು ಚೀಲ ಆಗ್ತದೆ ಅಷ್ಟೇ ನಾನು ನ್ಯಾಚುರಲ್ಲ ಬಿಡ್ತೀನಿ, ಹೊಡೆದಲ್ಲ ನಾನು. ಅದು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವರು, ಇಲ್ಲಾಂದ್ರೆ ಇಲ್ಲ. ಅಲ್ಲಿಗೆ 56 ಚೀಲ ನೆಲ್ಲ ಆಗ್ತದೆ ಸರ್, ನಮ್ಮ 1.5 ಎಕರೆ ನೆಲ್ಲ ಅಷ್ಟು ಜೊಟ್ಟ ಅದು ಸುಳಿ ಬಿದ್ದರಿಸುತ್ತೆ. ಬರ್ತಾ ಬರ್ತಾ ಬರ್ತಾ ಯಾವ ಔಷಧಗಳು ಬೇಕಾಗಲ್ಲ ಸರ್, ಆ ಟೈಪ್ ಚೇಂಜ್ ಆಗ್ತದೆ ಭೂಮಿ, ರೋಗ ನಿರೋಧಕ ಶಕ್ತಿ. ನಮ್ಮ ಭೂಮಿಯಾಗ ನೀರು ಇಟ್ಬಿಟ್ರೆ ಸರ್ ಎರೆಹುಳು ಎಲ್ಲಿ ಬೇಕಲ್ಲೇ ಹಂಗೆ ಬಂದ್ಬಿಡ್ತಾವೆ ಸರ್. ಅಂದರೆ ಸಾವಯವ ಕೃಷಿಗೆ ಒಳಗಾಗಿರ್ತಕ್ಕಂಥ ರೈತರು ಯಾವುದೇ ಔಷಧಿಗಳನ್ನು ಹೊಡೆಯೋ ಅಗತ್ಯ ಇಲ್ಲ? ಇಲ್ಲ ಸರ್, ಅಂದ್ರೆ ತನ್ನಿಂದ ತಾನೇ ಕಂಟ್ರೋಲ್ ಟೈಮ್ ತಗೊಂತದೆ ಸರ್. ಅದು 3-4 ವರ್ಷ ಆಯ್ತಂದ್ರೆ ಆಟೋಮೆಟಿಕಾಗಿ ಅವ್ರಿಗೆ ಗೊತ್ತಾಗ್ತದೆ ಸರ್. ಇವಾಗ ನಮಗೆ ಬೇಕಂದ್ರೆ ದಶಗವ ಮಾಡ್ತೀವಿ, ಆಗಳದಿಂದ ಸಿಗೋ ಇದು ಹೊರಗಿಂದ ಬೆಲ್ಲ ಆಗ್ಬೋದು, ಬಾಳೆಹಣ್ಣು ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ಎಲ್ಲ ಕಲಿಸಿ ಒಂದು 21 ದಿವಸ ಗಡಿಗೆಗೆ ಹಾಕಿ ನೆಲದಾಗ ಹಾಕಿ ಮುಚ್ಚಿಬಿಡ್ತೀವಿ ಸರ್. ಮುಚ್ಚಿಟ್ಟು ಅದನ್ನು ದಿವಸ ಒಂದ್ಸಲ ಮುಚ್ಚಳ ತೆಗೆದು ಹಿಂಗೆ ಕಲಿಸಿ ಮುಚ್ಚಳ ಮುಚ್ಚಿ ಮತ್ತೆ ಪ್ಯಾಕಿಂಗ್ ಮಾಡಿ ಇಟ್ಬಿಡ್ತೀವಿ ಸರ್. ಅದು 1 ಲೀಟ್ರ್ ಬಾಟ್ಲಿಗೆ 1 ಎಕರೆಗೆ ಆಗ್ತದೆ ಸರ್. ದಶಗವ ಸ್ಪ್ರೇ ಮಾಡಿ NPK ಎಲ್ಲ ಅದ್ರಾಗ ಬಂದಿರ್ತಾವೆ ಸರ್, ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಗ್ರೋತ್ ಚೆನ್ನಾಗಿ ಬರ್ತದೆ ಸರ್. ಯಾಕೆ ನಮ್ಮ ರೈತರು ಈ ಥರದ ಒಂದು ಜ್ಞಾನಕ್ಕೆ ಹಾತೊರಿಯೋದಿಲ್ಲ? ಅದು ಬರ್ತಾ ಬರ್ತಾ ಬರ್ತಾ ಬರ್ತಾ ಅದು ಇವಾಗ ಹೆಂಗೆ ನಾವು ಒಂದೇ ಡೇ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಒಬ್ಬರು ರೈತರು ನೋಡಿ ಇನ್ನೊಬ್ರು, ಇನ್ನೊಬ್ರು ರೈತರು ನೋಡಿ ಇನ್ನೊಬ್ರು, ಹಂಗೆ ಚೇಂಜ್ ಆಗ್ಬೇಕು ಹೊರತು ಅದನ್ನ ನಾವು ಚೇಂಜ್ ಮಾಡ್ತೀವಂಬ ಸಾಧ್ಯ ಇಲ್ಲ ಸರ್. ನಿಮ್ಮ ಪ್ರಕಾರ ರೈತರು ಸಾವಯವ ಕಡೆಗೆ ಬದಲಾಗ್ತಿದಾರೆ? ಬಹಳ ಸುಮಾರು ಒಂದು 20% ಜನ ಸ್ವಲ್ಪ ಅದ್ರ ಜೊತೆ ಬರ್ತದಾರೆ ಸರ್, ಅಲ್ತದಾರೆ ಇವಾಗ. ಅವರಿಗೆ ಅಂದ್ರೆ ಸ್ವಂತ ಭೂಮಿ ಇದ್ದಾರೆ, ಅವರು ಇವಾಗ ಗುತ್ತಿಗೆ ಮಾಡ್ತಿರ್ತಾರೆ ಸರ್. ಅವ್ರಿಗೆ ಬೆಳ್ಕೊಂಡು ರೊಕ್ಕ ಮಾಡ್ಕೊಂಡು ಸರ್ಕೊಂಡು ಹೋಗ್ಬೇಕಂಬರ್ತದಂದು ಅವ್ರ ಭೂಮಿ ನಾವು ಯಾಕೆ ಸರ್ ಸೇನಕ್ಕೆ ಮಾಡೋದು? ಅವ್ರದ್ದು ಪರಿಸ್ಥಿತಿ ಹಂಗಿರ್ತದಲ್ಲ ಸರ್. ಅದು ನಮ್ಮದು ಮೊನ್ನೆ ಜೆ ಡಿ ಸಾಹೇಬರು ಒಂದು ವಿಜಿಟ್ ಮಾಡಿದ್ರು, ನಮ್ಮ ಕಬ್ಬೆಲ್ಲ ನೋಡಿದ್ರು, ಬಗಲಾಗ ಯಾರ್ಯಾರು ಕಬ್ಬು ಅದಾವೆ ಹೆಂಗೆ ನೋಡಿದ್ರು, ಅವರು ಕಳೆನಾಶಕ ಎಲ್ಲ ಹೊಡೆದಾರೆ. ಅದು ಕಳೆನಾಶಕ ದೊಡ್ಡದು 6-7 ತಿಂಗಳು ಕಬ್ಬಿಗೆ ಆಲೆ 10-12 ತಿಂಗಳು ಕಬ್ಬು ಕಣಕ್ಕೆ ಅಂತಿರ್ತದೆ. ಗರಿ ಎಲ್ಲ ಹಣ್ಣುಗಾರದ ಗರಿ ಎಲ್ಲ ಕೆಟ್ಟಾಗಿರೋದು. ನಮ್ದು 4-5 ತಿಂಗಳು ಕಬ್ಬು ಸರ್. 5 ತಿಂಗಳು ಕಬ್ಬು ನೋಡಿದ್ರು ಸಮರಿ ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆಂಟ್ ಐತೆ ಅಂತ ಅವರೇ ಜೆ ಡಿ ಅವರು ಹೇಳಿದರು. ಟೈಮ್ ತಗೊಂತದೆ ಸರ್, ಸಾವಯವ ಕೃಷಿ ಅಂದರೆ ಅಷ್ಟು ಇದಿಲ್ಲ, ನಿಧಾನಕ್ಕೆ ಚೇಂಜ್ ಹಾಕ್ಯಂತ ಹೋಗ್ಬೇಕು ಸರ್. ಇದು ಡೇಟಿಗೆ ನಾವು ಮಾಡ್ತಾ ಸಾಧ್ಯವೇ ಇಲ್ಲ ಸರ್. ನಮಗೆ ಪ್ರಿಪೇರ್ ಆಗ್ಬೇಕು. ಒಂದು ಸಾವಯವ ಕೃಷಿ ನಾವು ರೆಡಿ ಮಾಡ್ತೀವಿ ಅಂದರೆ ಕಾಂಪೋಸ್ಟ್ ಕುಣಿಗಳು ಮಾಡ್ಕೋಬೇಕು, ಎರೆಹುಳ ತೊಟ್ಟಿ ಮಾಡ್ಕೋಬೇಕು. ನಮ್ಮ ಸ್ವಂತನೇ ನಮ್ಮ ಭೂಮಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ನಾವು ಸ್ವಂತ ಮಾಡ್ಕೊಂಡ ಮೇಲೆ ಅದ್ರಾಗ ಸಾವಯವ ಕೃಷಿ ಬೆಳಿಬೇಕು ಸರ್. ಎಷ್ಟೊಂದಾಗಲಿ ಬರೀ ಏನಿಲ್ಲದ ನಾವು ಸಾವಯವ ಮಾಡ್ತಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಪಶು ಸಾಕಾಣಿಕೆ ಇದೆ ನಿಮ್ಮ? ನಮ್ದು 4 ಆಕಳದ ಸರ್, ಕೃಷ್ಣ ತಳಿ ಅಂತ. ಅದು ನಾವು ಹೈದ್ರಾಬಾದಿಗೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಸರ್, ಸೂರ್ಯನಾರಾಯಣ ರೆಡ್ಡಿ ಅಂತ. ಒಂದು 300-400 ಆಕಳದ ಸರ್. ಅವ್ರದ್ದು ಎಲ್ಲ ನೋಡಿ ಸಾವಯವ 100 ಎಕರೆ ಸಾವಯವ ಕೃಷಿ ಮಾಡ್ತಾರೆ ಸರ್. ಅವರು 100 ಎಕರೆ ಭತ್ತ 100 ಎಕರೆ ತುಂಬ. ನೀವು ಎಲ್ಲೇನ ನೋಡಿದ್ರೆ ಒಂದು ಸುಮಾರು 1000 ಗಟ್ಟಲೆ ಡ್ರಮ್ ಕಾಣ್ತಾವ ಸರ್ ಅಲ್ಲಿ. ಎಲ್ಲೇನ ನೋಡು ಅವರು ದನದ ಸ್ಲರಿ ಗಿರಿ ಎಲ್ಲ ಒಂದು ಟ್ಯಾಂಕರ್ ಮಾಡಿ ಟ್ಯಾಂಕರ್ಲಿಂದ ನೆಲಗದ್ದಿಗೆಲ್ಲ ಡ್ರಮ್ಗಳು ತುಂಬಿಸಿ ಇದು ಮಾಡ್ತಾರೆ ಸರ್. ಮತ್ತು ಅದ್ರ ಜೊತೆಗೆ ಬಯೋ ಪ್ರಾಡಕ್ಟ್ ಎಲ್ಲ ಗಿರ್ರಾಕಳದಿಂದ ಟ್ಯಾಬ್ಲೆಟ್ಸು ಟಾನಿಕ್ಕು ಎಲ್ಲ ಮಾಡಿ ಕರೋನಾ ಟೈಮ್ನಾಗ ಗುಳಿಗೆ ಬೀಳಿಗೆ ಎಲ್ಲ ಆಕಳದಿಂದ ತಯಾರು ಮಾಡ್ಕತ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಸರ್ಕಾರದಿಂದ ಸಾವಯವ ಕೃಷಿ ಮಾಡೋದಕ್ಕೆ ಉತ್ತೇಜನ ಸಿಗ್ತಾ ಇದೆಯಾ ರೈತರಿಗೆ? ಇಲ್ಲ ಸರ್, ಅದು ಅವೇರ್ನೆಸ್ ಸಾಹೇಬ್ರಿಗೆಲ್ಲ ಒಟ್ಟು ಒಂದು ಆಕಳ ಸಾವಯವ ಕೃಷಿಕರನ್ನು ಗುರಿಸಿದ್ರೆ ಸಾಕು. ಅವರು ಒಂದು ಎಷ್ಟು ಊರಿಗೆ ಒಬ್ಬರು ಇಬ್ಬರು ಹಂಗಿರ್ತಾರಲ್ಲ, ಅವ್ರಿಗೆ ಒಂದು ಆಕಳಾಗಲಿ, ಇದು ಎರೆಹುಳ ತೊಟ್ಟಿ ಕಟ್ಟಿಸ್ಕೊಡೋದಾಗಲಿ, ಕಾಂಪೋಸ್ಟ್ ಕುಣಿ ಮಾಡೋದಾಗಲಿ, ಅವ್ರಿಗೆ ಸ್ವಲ್ಪ ನೈತಿಕ ಬಲ ತೋರಿಸ್ಬಿಟ್ರೆ ಪ್ರತಿಯೊಬ್ಬರು ಸಾವಯವ ಕೃಷಿಗೆ ಆರಾಮ ಬರ್ತಾರೆ ಸರ್. ಸರ್ಕಾರದಲ್ಲಿ ಇಂಥ ಕೆಲಸಗಳು ಆಗಿದಾವಲ್ಲ, ಆದರೂ ರೈತರು ಅದನ್ನ ಬಳಸ್ಕೊಳ್ತಾ ಇಲ್ಲ. ಅದನ್ನ ಅದೇ ಅವೇರ್ನೆಸ್ ಕಮ್ಮಿ ಸರ್. ಅದು ಎರೆಹುಳ ತೊಟ್ಟಿ ಬರೀ ನೋಡ್ರಿ ಸರ್, ಈ ವರ್ಷ ಒಂದು 50-60 ಕೆಜಿ ಎರೆಹುಳ ಮಾರಿ ನಾನು, 400 ರೂಪಾಯಿ ಕೆಜಿ ಹಂಗೆ. ಅಂದ್ರೆ ರೈತರು ಬಳಕೆ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು ಈಗ. ಎರೆಹುಳ ಬಂದ್ರಂದ್ರೆ ಬರ್ತಾರೆ ಸರ್, ಬಹಳ ಜನ ಎರೆಹುಳ ಕೇಳ್ತದ್ರಿ. ಇವಾಗ ದೊಡ್ಡ ತೊಟ್ಟಿ ಮಾಡೀನಿ, ಸಿಂಟೆಕ್ಸ್ದು ಒಂದು ಕಟ್ಟಾಗಿತ್ತು ಸರ್, ಆ ಸಿಂಟೆಕ್ಸ್ನಾಗ ಸ್ಟಾಕ್ ಇಟ್ಟಿನಿ. ಎರೆಹುಳ ಸ್ವಲ್ಪ ತೆಗೆದ್ರೆ ಸರ್ ಕೆಜಿಗಟ್ಟಲೆ. ನಮಗೆ ಇವಾಗ ಒಂದು 4 ದಿವಸ ಟೈಮ್ ಕೊಡ್ರಿ, ನಿಮ್ಗೆ ಎರೆಹುಳ ಎಷ್ಟು ಬೇಕು ಅಷ್ಟಂದ್ರೆ ಘನ ಜೀವಾಮೃತ ಮಾಡಿಬಿಡ್ತೀವಿ ಸರ್. ಸಗಣಿ ಬೆಲ್ಲ ಇಟ್ಟು ಎಲ್ಲ ಕಲಿಸಿ ಸಗಣಿ ನಾದಿ ಕಬ್ಬನ್ ಪುಟ್ಟಾಗ ಅಲ್ಲಿ ಬಾರ್ಲಾಕಿ ಒಂದು ಗೊಂಚಲು ಹೊಸಿಬಿಟ್ರೆ 4-5 ದಿನದಾಗ ಅಷ್ಟು ಮ್ಯಾಕ್ ಬಂದ್ಬಿಡ್ತಾವೆ ಸರ್. ಆ ಬೆಲ್ಲ ಸ್ವೀಟಿಗೆ ಆ ಹಿಟ್ಟಿಂದ ಇದಕ್ಕೆ ಅವಾಗ ಕೆಜಿಗಟ್ಟಲೆ ತಗೊಳೋದು ತಗೊಂಡು ಹೋಗ್ತಾರೆ ಸರ್. ಒಬ್ಬೊಬ್ರು ಹಂಗೆ ಹೋಯ್ತಾರೆ. ಒಬ್ಬ ಮೊನ್ನೆ ಚೀಫ್ ಆಫೀಸರ್ ಬಂದರು ಸರ್, ಅವರು ಒಂದು 16 ಚೀಲ ಎರೆಹುಳ ಆರಿಸಿ ಅಂತ ಕುಂತ್ಕೊಬಿಡ್ರಿ ಸರ್, ಒಂದೊಂದು ಚೀಲ ಒಂದೊಂದು ತೊಟ್ಟಿಗೆ ಹಾಕಿಬಿಡ್ರಿ, ಮೊಟ್ಟೆ ಗಿಟ್ಟೆ ಎಲ್ಲ ಇರ್ತಾವ ಅಂತ 16 ಚೀಲ ಕೊಟ್ಟಿನಿ. 16 ಚೀಲ ಇವಾಗ ಒಂದು 6 ತಿಂಗಳ ಸರ್ ಕೊಟ್ಟು, ಇವಾಗ ಎರೆಹುಳ ರೆಡಿ ಆಗಿಬಿಡುತ್ತಲ್ಲ. ಭಾಳ ಬಂದು ಅವರೇ ಕರ್ಕೊಂಡು ಹೋಗ್ತಾರೆ ಸರ್. ನಿಮಗೆ ಪ್ರಶಸ್ತಿಗಳು ಏನೇನು ಬಂದಿದೆ? ನಮ್ದು ಬಾಲ್ಕೋಟೆದು ಬಂತು, ಸೂಪರ್ ರೈತ ಬಂತು, ಸ್ಟಾರ್ ಆಫ್ ರೈತ. ಮತ್ತೆ ಡಿ ಸಿ ಇದ್ದಾಗ ಬಳ್ಳಾರಿಗೆ ಕರೆಕಳಿಸಿ ಜಿಲ್ಲಾಡಳಿತ ಸನ್ಮಾನ ಮಾಡಿದರು. ಮತ್ತು ಹೊಸಪೇಟೆಗೆ ವಿಜಯನಗರ ಜಿಲ್ಲೆದಾಗ ನಮಗೆ ಮತ್ತು ಹುಲಿಕೇರಿ ಸಜ್ಜನ ಇಬ್ಬರನ್ನ ಕರೆದು ಜಿಲ್ಲೆದಾಗ ಸನ್ಮಾನ ಮಾಡಿದರು ಸರ್. ಮತ್ತು ಬಾಗಲಕೋಟೆ ತೋಟಗಾರಿಕೆ ಇಲಾಖೆ ವಿಶ್ವವಿದ್ಯಾಲಯದಿಂದ ಜೇನು ಸಾಕಾಣಿಕೆ ತೋಟಗಾರಿಕೆಗೆ ಸರ್, ರಾಯಚೂರು ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಸಾವಯವ ಕೃಷಿಗೆ ನಮ್ಮ ಮನೆಯವರಿಗೆ ಕೊಟ್ಟಿದ್ದರು ಸರ್. ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡ್ಬೇಕಂತಂದು ಮನೆಯವ್ರಿಗೆ ಅವರೇ ರಾಯಚೂರಲ್ಲಿದ್ದ ಯೂನಿವರ್ಸಿಟಿ ಅವರೆಲ್ಲ ಬಂದು ಇದೆಲ್ಲ ಎರೆಹುಳ ಗೋಬರ್ ಗ್ಯಾಸ್ ಎಲ್ಲ ನೋಡಿ ಕೊಡ್ಬೋದು ವರ್ತ್ ಐತೆ ಅಂತಂದೇಳಿ ಅವರೇ ಸೆಲೆಕ್ಟ್ ಮಾಡ್ತಾರೆ. ದಂಪತಿಗಳಿಗೆ ಇಬ್ಬರಿಗೂ ಪ್ರಶಸ್ತಿಗಳು ಬಂದಿದೆ. ಗಡ್ಡಿಮಠ ಸ್ವಾಮಿ ಅವರಿಗೆ ಸನ್ಮಾನ ಮಾಡಿದರು ಕರ್ಕೊಂಡೋಗಿ. ಮತ್ತು ಪತಂಜಲಿಯವರು ಮಾಡ್ಯಾರ ಸರ್, ಭಾಳ ಜಾಗ ಇಡ್ಸಂಗಿಲ್ಲ ಸರ್, ಎಲ್ಲ ಸನ್ಮಾನ ಬಂದ ಸರ್. ಒಳ್ಳೆಯದು ಬಸಯ್ಯ SHM ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಭಾಗವಹಿಸಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಈ ಎಲ್ಲ ಆಯಾಮಗಳ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಯ ಅನುಭವಗಳನ್ನು ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದಂತಹ ಶ್ರೀ ಬಸಯ್ಯ SHM ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಈಗ ಕೆಲವು ಪ್ರಕಟಣೆಗಳು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರದ ಮುಖಾಂತರ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದೀಗ ಕೇಳಿ ಹವಾಮಾನ ವರದಿಯನ್ನು ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ನಮಸ್ಕಾರ ರೈತ ಬಾಂಧವರೇ, ಈಗ ನಾನು ಜಿಲ್ಲೆಯ ಹವಾಮಾನದ ಪರಿಸ್ಥಿತಿ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಮತ್ತು ಹವಾಮಾನದ ಮುನ್ಸೂಚನೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಇವಾಗ ಮುಂಗಾರಿನ ಹಂಗಾಮಿನಲ್ಲಿ ಒಂದು ಉತ್ತಮವಾದ ಮಳೆ ಆಗಿದೆ ಕಳೆದ ಒಂದು ತಿಂಗಳಿನಿಂದ. ಹಾಗೇನೆ ಮುಂದಿನ ಒಂದು ವಾರದಲ್ಲಿ ನಮಗೆ ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ಏನು ಕಾಣಿಸ್ತಾ ಇಲ್ಲ. ಸೊ ಆದ್ದರಿಂದ ರೈತ ಬಾಂಧವರು ಈ ಒಂದು ಮಳೆ ಆಗದೆ ಇರುವ ಒಂದು ಪರಿಸ್ಥಿತಿಗೆ ಅನುಕೂಲ ತಕ್ಕಂತೆ ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಆದರೆ ಅಲ್ಲಲ್ಲಿ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ, ಸ್ವಲ್ಪ ತುಂತುರು ಮಳೆ ಆಗಬಹುದು. ರೈತ ಬಾಂಧವರು ತಾವೇನಾದರೂ ಈ ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ, ಅಂದ್ರೆ ಈ ಕೀಟನಾಶಕಗಳಲ್ಲಿ ರೋಗನಾಶಕಗಳ ಒಂದು ಸಿಂಪರಣೆಯನ್ನ ಮಾಡೋದಿದ್ರೆ, ಬೆಳಗಿನ ಸಮಯದಲ್ಲಿ ಸ್ವಲ್ಪ ಸ್ವಚ್ಛ ಆಕಾಶ ಇದ್ದಾಗ ಮಾಡಿದ್ರೆ ನಮ್ಗೆ ಅದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೈತಿ. ಆಮೇಲೆ ಈಗ ಮಳೆ ಚೆನ್ನಾಗಿ ಆಗೈತೆ, ಕಸನು ಜಾಸ್ತಿನೇ ಬೆಳೆದೈತೆ ಎಲ್ಲ ಹೊಲಗಳಲ್ಲಿ. ಸೊ ಅದಕ್ಕಾಗಿ ಏನ್ ಮಾಡ್ರಿ ಅಂತಂದ್ರೆ, ಈಗ ಯಾವುದು ಕಸದ ಎಣ್ಣೆ ಹೊಡೆದ್ರೆ ಆ ಕಸನ ನಾವು ನಿರ್ಮೂಲನೆ ಮಾಡಲು ಸಾಧ್ಯ ಆಗಲ್ಲ. ಅದಕ್ಕೆ ಎಡೆಕುಂಟೆಗಳನ್ನು ಹೊಡೆದು ಇಲ್ಲ ಕೈಯಿಂದ ತೆಗೆದು ಕಸನ ತೆಗೆಯಬಹುದು. ಹಾಗೇನೆ ಈಗ ಹತ್ತಿ ಮತ್ತು ಗೋವಿನ ಜೋಳ ತೊಗರಿಯಲ್ಲಿ ನಮ್ಗೇನಾಗೈತೆ, ಒಳ್ಳೆ ಮಳೆಯಿಂದ ಬೆಳೆ ಚೆನ್ನಾಗಿ ಬಂದಿದೆ. ಸೊ ಅದಕ್ಕಾಗಿ ತಾವು ಮೇಲು ಗೊಬ್ಬರ ಎಲ್ಲೆಲ್ಲಿ ಅವಶ್ಯಕತೆಗೆ ಅನುಸಾರವಾಗಿ ತಾವು ಮೇಲು ಗೊಬ್ಬರ ಕೊಟ್ಟರೆ ಉತ್ತಮ ಇಳುವರಿ ಬರಲು ಸಾಧ್ಯವಾಗುತ್ತೆ. ಈಗ ಮೆಕ್ಕೆಜೋಳದಲ್ಲಿ ಬರುವುದಾದ್ರೆ ರೈತ ಬಾಂಧವರೇ, ನಮ್ಗೆಲ್ಲ ಗೊತ್ತಿರುವಂತೆ ಪ್ರತಿ ವರ್ಷ ನಮ್ಗೆ ಸೈನಿಕ ಹುಳುವಿನ ಬಾಧೆ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಹಾಗೆ ಈ ಒಂದು ಮುಂಜಾಗ್ರತೆ ಕ್ರಮ ಅಥವಾ ಎಲ್ಲೆಲ್ಲಿ ಸೈನಿಕ ಹುಳುವಿನ ಬಾಧೆ ಕಂಡು ಬಂದಿತ್ತಪ್ಪ ಅಂತಂದ್ರೆ, ಅದಕ್ಕೆ 1 ಹೆಕ್ಟರ್ಗೆ 10 ಮೋಹಕಬ್ಬಲೆಗಳನ್ನ ಅಳವಡಿಸಿರಿ. ಹಾಗೇನೆ ಮುಂಜಾಗ್ರತಾ ಕ್ರಮವಾಗಿ 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೆಟ್ 5 SG ರೂಪದಲ್ಲಿ ಸಿಗ್ತೈತೆ. ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಇದರ ಒಂದು ಹತೋಟಿಯನ್ನು ನಾವು ಮಾಡಬಹುದು. ಈಗ ನಾವು ಹತ್ತಿ ಬೆಳೆಗೆ ಬಂದ್ರೆ, ಹತ್ತಿ ಬೆಳೆಗೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ, ಬೆಳವಣಿಗೆ ಅಂತ ಹಿಡಿದು ಹೂವು ಅಥವಾ ಕಾಯಿ ಬಲಿಯುವ ಹಂತದವರೆಗೂ ನಮಗೆ ಟ್ರಿಪ್ಸ್ ನುಸಿ, ಹಸಿರು ಹುಳುವಿನ ಆಗಲಿ, ಇತರ ರಸ ಇರುವ ಕೀಟಗಳ ಬಾಧೆ ನಮಗೆ ಕಂಡು ಬರ್ತಾನೆ ಇರುತ್ತೆ. ಸೊ ಅದಕ್ಕಾಗಿ ನಾವೇನ್ ಮಾಡೋಕಂತಂದ್ರೆ 250 ml ಪಿಪ್ರೋನೆಲ್ 5 SC ರೂಪದಲ್ಲಿ ಇರುತ್ತೆ. ಆಮೇಲೆ 250 ml ನೀರಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಿದರೆ ಈ ಇದರ ಒಂದು ಹತೋಟಿ ಮಾಡಬಹುದು. ಹಾಗೇನೆ ಈಗ ಹತ್ತಿಯಲ್ಲಿ ನಮಗೆ ಸಸ್ಯ ಏನು ಮತ್ತು ಬಿಳಿ ನೋಣದ ಬಾಧೆನೂ ಇರ್ತಾ ಇರುತ್ತೆ, ಅದಕ್ಕೆ ನಾವು ಈ ಹಳದಿ ಪಂಚಿನ ಬಲೆಗಳನ್ನು ಉಪಯೋಗಿಸಿ ಅದರ ಒಂದು ಹತೋಟಿ ಮಾಡಬಹುದು. ಅವು ಎಷ್ಟಪ್ಪ ಅಂತಂದ್ರೆ ಎಕರೆಗೆ 10 ನಾವು ಈ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನ ಉಪಯೋಗ ಮಾಡಬಹುದು. ಹಾಗೇನೆ ಹತ್ತಿಯಲ್ಲಿ ನಾವು ಎಲೆ ಕೆಂಪಾಗುವಿಕೆಯನ್ನ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರ್ತೇವೆ. ಹೂವಿನ ನಂತರ ಅಥವಾ ಕಾಯಿ ಸ್ಟಾರ್ಟ್ ಏನಾಗ್ತದಲ್ಲ ಆ ಒಂದು ಹಂತದಿಂದ ನಮಗೆ ಎಲೆ ಕೆಂಪಾಗುವಿಕೆ ರೋಗ ಬರ್ತಾನೆ ಇರುತ್ತೆ. ಅದರ ಒಂದು ಹತೋಟಿಗಾಗಿ ಏನ್ ಮಾಡ್ಬೇಕು ರೈತ ಬಂದವ್ರಂದ್ರೆ 10 g ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 g 19:19 ಏನ್ ಹೇಳ್ತೀವಲ್ಲ ಇದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡ್ರಿ. ಸೊ ಇದರಿಂದ ಈ ಎಲೆ ಕೆಂಪಾಗುವಿಕೆಯನ್ನ ನಾವು ಹತೋಟಿ ಮಾಡಬಹುದು. ಈ ಒಂದು ಸಿಂಪರಣೆ ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 19 ಸಿಂಪರಣೆಯನ್ನ ನಾವು 3 ಸಿಂಪರಣೆ ಮಾಡ್ಬೇಕಾಗತ್ತೆ. ಅಂದ್ರೆ ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ 3 ನಾವು ಸಿಂಪರಣೆ ಮಾಡಿದರೆ ಈ ಎಲೆ ಕೆಂಪಾಗುವಿಕೆಯಿಂದ ನಾವು ನಮ್ಮ ಹತ್ತಿ ಬೆಳೆಯನ್ನ ಬಚಾವ್ ಮಾಡಿ ಒಳ್ಳೆ ಇಳುವರಿ ಬರಲು ಸಾಧ್ಯವಾಗುತ್ತೆ. ಮತ್ತೆ ಈಗ ಸರ್ವೇ ಸಾಮಾನ್ಯವಾಗಿ ನಾವು ಹತ್ತಿಯಲ್ಲಿ ಮೇಲುಗೊಬ್ಬರ ಕೊಡಬೇಕಾಗತ್ತೆ. ಅದು ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರವನ್ನು ಕೊಟ್ಟರೆ ಸೊ ಕಾಯಿ ಕಟ್ಟಲು ಅನುಕೂಲವಾಗುತ್ತೆ. ಶೇಂಗಾದಲ್ಲಿ ನಮ್ಗೆ ಏನಾಗುತ್ತೆ ಸ್ಪೋಡಾಪ್ಟ್ರ ಕೀಡೆ ಬಂದಿದೆ ಅಲ್ಲಿ. ಸೊ ಅದರ ಹತೋಟಿಗಾಗಿ 4 g ಮೆಟರೈಸಿಮ್ ರಿಲೇ ಅಥವಾ 2.2 g ಮೆಕ್ಟಿನ್ ಬಂಜೆಟ್ 5 SC ಅಥವಾ 1 g ಥೈಡ್ ಕಾರ್ಬನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ಆಮೇಲೆ ಈಗ ಶೇಂಗಾದಲ್ಲಿ ಏನರ ಕಸ ಇತ್ತಂದ್ರೆ ಎಡೆ ಕುಂಟೆ ಮುಖಾಂತರ ತಾವು ಅದನ್ನ ಹತೋಟಿ ಮಾಡ್ಬೇಕು. ಆಮೇಲೆ ತೊಗರಿ ಬೆಳೆ ಬಂದ್ರೆ ನಾವು ತೊಗರಿ ಆಲ್ರೆಡಿ ಈಗ ಒಂದು ಒಳ್ಳೆ ಬೆಳೆ ಇದೆ, ಅದು ಸುಮಾರು ಒಂದು ಹೂವಾಡುವ ಹಂತದಲ್ಲಿ ಅಥವಾ ಹೂವಾಡೋಕ್ಕಿಂತ ಸ್ವಲ್ಪ ಮುಂಚೆ 50 ದಿನಗಳಲ್ಲಿ ನಾವು 5-6 cm ಅಷ್ಟು ಮೇಲ್ಭಾಗದ ಕುಡಿಯನ್ನ ಚೂಟ್ಬೇಕು ಅಂತ ಹೇಳ್ತೀವಿ, ಅಂದರೆ ಕತ್ತರಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ ಕೊಲ್ಲೆಗಳು ಜಾಸ್ತಿ ಬರ್ತವೆ ನಮಗೆ, ಅಂದರೆ ಟೊಂಗೆಗಳು ಜಾಸ್ತಿ ಬಂದು ಕಾಯಿಗಳ ಸಂಖ್ಯೆ ಹೆಚ್ಚಾಗುವ ಒಂದು ಸಾಧ್ಯತೆ ಇರುತ್ತೆ. ಈ ರೀತಿ ಮೇಲಿನ ಕುಡಿ ಕಟ್ ಮಾಡಿದ ನಂತರ ನಾವು ಅದಕ್ಕೆ 10 g 19 ಅನ್ನ ಸಿಂಪರಣೆ ಮಾಡ್ರೆ 19:19 ಅಂತ ಹೇಳ್ತಿವಲ್ಲ 10 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತೈತೆ. ತೊಗರಿಯಲ್ಲಿ ಪ್ರಾಥಮಿಕ ಅಥವಾ ಮೊದಲ ಹಂತದಲ್ಲಿ ನಮಗೆ ಬಲೆ ಕಟ್ಟುವ ಒಂದು ಕೀಡೆ ಕಾಣಿಸ್ತಾ ಇರುತ್ತೆ. ಸೊ ಈ ಬಲೆ ಕಟ್ಟುವ ಕೀಡೆ ಸ್ವಲ್ಪ ಇತ್ತಂದ್ರೆ ಏನು ಟೆನ್ಷನ್ ತಗೋಬೇಡ್ರಿ, ಸ್ವಲ್ಪ ಜಾಸ್ತಿನೇ ಇತ್ತಪ್ಪ ಅಂತ ಅವು ಸಿಂಪರಣೆ ಮಾಡಲೇಬೇಕಂತ ಅನಿಸಿದ್ರೆ 2 ml ಕ್ಲೋರೋಫಾರಿಪಾಸ್ ಅನ್ನ ಸಿಂಪರಣೆ ಮಾಡ್ರಿ, ಇಲ್ಲ 1 g ಅಸ್ಪೇಟ್ ಅನ್ನ ಸಿಂಪರಣೆ ಮಾಡ್ರಿ. ಆಮೇಲೆ ಸೂರ್ಯಕಾಂತಿ ಬಂದ್ರೆ ನಮಗೆ ನೆಕ್ರೋಸಿಸ್ ರೋಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಡೆ ಕಂಡು ಬರ್ತಾ ಇರುತ್ತೆ. ಅದರ ಒಂದು ಹತೋಟಿಗಾಗಿ ನಾವು ಏನ್ ಮಾಡ್ಬೇಕಂದ್ರೆ 0.25 ml ಇಮಿಡಾಕ್ರೋಪಿಡ್ ಅಂತ ಹೇಳ್ತೀವಿ, 17.8 SL ರೂಪದಲ್ಲಿ ಸಿಗ್ತೈತಿ. ಇದನ್ನ ಸಿಂಪರಣೆ ಮಾಡಿದ್ರೆ ಅದರ ಒಂದು ಹತೋಟಿಯನ್ನ ನಾವು ಆರಾಮಾಗಿ ಮಾಡಬಹುದು. ಈ ನೆಕ್ರೋಸಿಸ್ ಬಂದ ನಂತರ ಸ್ವಲ್ಪ ಒಂದು ಬೆಳೆಯಿಂದ ಇನ್ನೊಂದು ಬೆಳೆ, ಒಂದು ಹೊಲದಿಂದ ಇನ್ನೊಂದು ಬೆಳೆಗೆ ಹರಡುವ ಒಂದು ಸಾಧ್ಯತೆ ಇರುತ್ತೆ. ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ತಾವು ಕೈಗೊಳ್ಳಲೇಬೇಕಾಗುತ್ತೆ ರೈತ ಬಂದವ್ರೆ. ಹಾಗೇ ಈಗ ಭತ್ತದಲ್ಲಿ ಏನಾಗಿದೆ, ಸ್ವಲ್ಪ ಮಳೆ ಜಾಸ್ತಿ ಬಂದಿದೆ, ಆಮೇಲೆ ಮೋಡ ಕವಿದ ವಾತಾವರಣ ಇರ್ತಾ ಇದೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತಂದ್ರೆ ಅದಕ್ಕೆ ಆನೆ ಕೊಂಬು ಅಥವಾ ಕಣೆ ನೊಣ ಅಂತ ಹೇಳ್ತೀವಿ, ಸೊ ಇದರ ಒಂದು ಉಲ್ಬಣ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕಾಗಿ 2.5 ml ಕಾರ್ಬೋಸ್ಪ್ಯಾನ್ 25 EC ರೂಪದಲ್ಲಿ ಇರುತ್ತೆ, ಇಲ್ಲ 1 ml ಪಿಪ್ರೋನಿಲ್ 5 SG ರೂಪದಲ್ಲಿ ಇರುತ್ತೆ. ಸೊ ಈ ರೀತಿ ಒಂದು ಸಿಂಪರಣೆ ಮಾಡಿದ್ರೆ ಅದರ ಒಂದು ಹತೋಟಿ ನಾವು ಮಾಡಬಹುದು. ಇಲ್ಲ ಅಂದ್ರೆ ಏನ್ ಮಾಡ್ರೆ 10 kg ಕಾರ್ಬೋಫ್ಯೂರಾನ್ 3G ಅಂತ ಸಿಗ್ತೈತೆ, ಅದು ಒಂದು ಎಕರೆಗೆ ಎರಚಬೇಕು. ಆಮೇಲೆ ಮೆಣಸಿನ ಗಿಡದಲ್ಲಿ ಏನಾಗುತ್ತೆ ಸರ್ವ ಸಾಮಾನ್ಯಲ್ಲಿ ಒಂದು ಸಸಿ ಸಾಯುವ ರೋಗ ಬರ್ತಾ ಇರುತ್ತೆ, ಮಡಿ ಹಾಕಿರ್ತಿರಲ್ಲ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ 3 g ಕ್ಯಾಪ್ಟನ್ ಅಥವಾ 2 g ಕಾರ್ಬನ್ ಡೈಜಿಮ್ ಸಿಲಿಂದ್ರಾಂಶಕನು ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಆ ಸಸಿ ಮಡಿಗೆ ಹಾಕ್ಬೇಕಾಗತ್ತೆ. ಆಮೇಲೆ ಇದರಲ್ಲಿ ಮೆಣಸಿನ ಗಿಡದಲ್ಲಿ ಏನಾದ್ರೂ ಬೂದಿ ರೋಗ ಕಂಡು ಬಂತಂದ್ರೆ ಮೈಕ್ಲೋಬ್ಯೂಟಾನಿಲ್ ಅಂತ ಹೇಳ್ತೀವಿ, 0.4 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೇನಾದ್ರು ಮತ್ತೆ ಎಲ್ಲಾದ್ರೂ ಸಣ್ಣ ಸಣ್ಣ ಕಾಯಿ ಆಗಿರ್ಲಿ ಅಥವಾ ಹೂವು ಏನಾದ್ರೂ ಉದುರ್ತಾ ಇದ್ರೆ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ 0.25 ml ನೆಪ್ತಲಿನ್ ಎಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ, ಪ್ಲಾನೋಫಿಕ್ಸ್ ಅಂತ ಸಿಗ್ತೈತಿ, ಅದನ್ನ 1 l ನೀರಿಗೆ ಬೆರೆಸಿ ತಾವು ಸಿಂಪರಣೆ ಮಾಡಿದರೆ ಇದರ ಒಂದು ಹತೋಟಿಯನ್ನು ತಾವು ಈ ಆರಾಮವಾಗಿ ಮಾಡಬಹುದು. ಸೊ ರೈತ ಬಂದವ್ರೆ ಈಗ ಮುಂದಿನ ವಾರ ನಮಗೆ ಅಷ್ಟೊಂದು ಮಳೆ ಬರುವ ಸಾಧ್ಯತೆಗಳಿಲ್ಲ, ಎಲ್ಲಾದರೂ ಸ್ವಲ್ಪ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಮಾತ್ರ ಬರಬಹುದು. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಒಳ್ಳೆ ಬೆಳೆ ಬೆಳೆಯಬಹುದು ಅಂತ ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ